ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಒಂದು ವರ್ಣದ ಮುತ್ತು ಓ ನಮದೊಳಗಿತ್ತು ಒಂದು ವರ್ಣದ ಮುತ್ತು ಓ ನಮದೊಳಗಿತ್ತು ಎರಡು ವರ್ಣದ ಮುತ್ತು ಎಡಬಾಲದೊಳಗಿತ್ತು ಎರಡು ವರ್ಣದ ಮುತ್ತು ಎಡಬಾಲದೊಳಗಿತ್ತು ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಮೂರು ವರ್ಣದ ಮುತ್ತು ಮೂಗಿನ ಒಳಗಿತ್ತು ಮೂರು ವರ್ಣದ ಮುತ್ತು ಮೂಗಿನ ಒಳಗಿತ್ತು ನಾಲ್ಕು ವರ್ಣದ ಮುತ್ತು ನಾಗಲಿಂಗ ಅಜ್ಜಗೆ ಗೊತ್ತು ನಾಲ್ಕು ವರ್ಣದ ಮುತ್ತು ನಾಗಲಿಂಗ ಅಜ್ಜಗೆ ಗೊತ್ತು ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಐದು ವರ್ಣದ ಮುತ್ತು ಐಕ್ಯ ಆದವಗೆ ಗೊತ್ತು ಐದು ವರ್ಣದ ಮುತ್ತು ಐಕ್ಯ ಆದವಗೆ ಗೊತ್ತು ಆರು ವರ್ಣದ ಮುತ್ತು ಸಿತರೋಡ ಅಜ್ಜಗೆ ಗೊತ್ತು ಆರು ವರ್ಣದ ಮುತ್ತು ಸಿತರೋಡ ಅಜ್ಜಗೆ ಗೊತ್ತು ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಏಳು ವರ್ಣದ ಮುತ್ತು ಯೋಗಿಯಾದವಗೆ ಗೊತ್ತು ಏಳು ವರ್ಣದ ಮುತ್ತು ಯೋಗಿಯಾದವಗೆ ಗೊತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಒಂಬತ್ತೊರಣದ ಮುತ್ತು ತುಂಬಿದ ಕೊಡದೋಳಿತ್ತು ಒಂಬತ್ತೊರಣದ ಮುತ್ತು ತುಂಬಿದ ಕೊಡದೋಳಿತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ಹನ್ನೊಂದೊರಣದ ಮುತ್ತು ಆನಂದದೊಳಗಿತ್ತು ಹನ್ನೊಂದೊರಣದ ಮುತ್ತು ಆನಂದದೊಳಗಿತ್ತು ಹನ್ನೆರಡೊರಣದ ಮುತ್ತು ಶಿಶುನಾಳ ದಿಶಗ ಗೊತ್ತು ಹನ್ನೆರಡೊರಣದ ಮುತ್ತು ಶಿಶುನಾಳ ದಿಶಗ ಗೊತ್ತು ಮುತ್ತು ಬಂದವು ಕೊಳ್ಳಿರಿ ತಂಗ ಮಗಳಿರ ರತ್ನ ಬಂದವು ಕೊಳ್ಳಿರಿ ತಂಗ ಮಗಳಿರ ಮುತ್ತು ಬಂದವು ಕೊಳ್ಳಿರಿ ಈಗ ಕೇಳಿ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ.